ಆತ್ಮೀಯ ಎಲ್ಲ ಕೆಸರುಮಾಣಿ ಕೇಳುಗ ರೈತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು. ಇಂದಿನ ಕೆಸರುಮಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ. ಮೊದಲಿಗೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಅಡಿಯಲ್ಲಿ 9ನೇ ಸುತ್ತಿನ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ಕುರಿತು ವಿಜಯಪುರದ ಪಶುಸಂಗೋಪನಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸತೀಶ್ ಮುಂಡಾಸ್ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಸಿದ್ದರಾಯ್ ಎನ್ ಸಾಳುಂಕೆ. ತಜ್ಞವಾಣಿ ಆಕಾಶವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ 9ನೇ ಸುತ್ತಿನ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ಕುರಿತು ವಿಜಯಪುರದ ಪಶುಸಂಗೋಪನಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸತೀಶ್ ಮುಂಡಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ಸಾವಯವ ಕೃಷಿಗೆ ಮುಖ್ಯ ಆಧಾರ ಅಂದ್ರ ಪಶುಸಂಗೋಪನೆ. ಈ ಜಾನುವಾರುಗಳು ಆರೋಗ್ಯವಾಗಿದ್ರ ನಮ್ಮ ಕೃಷಿ ಸರಾಗವಾಗಿ ನಡೀತದ. ಕೃಷಿ ಚೆನ್ನಾಗಿ ಫಸಲು ಕೊಟ್ರ ನಮ್ಮ ರೈತರು ಸಂತೋಷವಾಗಿರ್ತಾರ ಅಂತ ಹೇಳ್ಬೋದು. ಅದಕ್ಕೆ ಇವತ್ತು ಜಾನುವಾರುಗಳಿಗೆ ಕಾಲು ಮತ್ತು ಬಾಯಿ ಬೇನೆಯ ರೋಗ ಬರ್ತೈತಿ. ಈ ರೋಗದ ಲಕ್ಷಣಗಳೇನು, ಅವುಗಳನ್ನು ತಡೆಗಟ್ಟಲು 9ನೇ ಸುತ್ತಿನ ಕಾಲು ಬಾಯಿ ಬೇನೆಯ ಲಸಿಕಾ ಅಭಿಯಾನವನ್ನು ನಮ್ಮ ಪಶುಸಂಗೋಪನೆ ಇಲಾಖೆಯವರು ಹಮ್ಮಿಕೊಂಡಾರ. ಈ ಕುರಿತು ವಿಜಯಪುರದ ಪಶುಸಂಗೋಪನಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸತೀಶ್ ಮುಂಡಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸಿ ಈ 9ನೇ ಸುತ್ತಿನ ಕಾಲುಬಾಯಿ ಬೇನೆಯ ಲಸಿಕಾ ಅಭಿಯಾನವನ್ನು ಕುರಿತು ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣಂತ. ಡಾಕ್ಟರ್ ಸತೀಶ್ ಮುಂಡಾಸ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ಈ ಕಾಲುಬಾಯಿ ಬೇನೆ ರೋಗ ಯಾವುದರಿಂದ ಬರ್ತೈತೆ ಸರ್? ಇದು ಮುಖ್ಯವಾಗಿ ಹೇಳಬೇಕಂತಂದ್ರೆ, ಯಾವುದೇ ಒಂದು ಪ್ರಾಣಿಗಳಿಗೆ ರೋಗ ಬರಬೇಕಂತಂದ್ರೆ ಮುಖ್ಯವಾಗಿ ಒಂದು ಬ್ಯಾಕ್ಟೀರಿಯಾ ಇರ್ಬೋದು, ಒಂದು ವೈರಸ್ ಅಂತ ಇರ್ಬೋದು, ಅಥವಾ ಫಂಗಸ್ ಅಂತ ಇರ್ಬೋದು. ಬಟ್ ಈ ಮತ್ತು ಕಾಲುಬಾಯಿ ಮತ್ತು ರೋಗದ ಬರುವುದು ಒಂದು ವೈರಾಣುಯಿಂದ. ಈ ವೈರಾಣು ಅಂತಂದ್ರೆ ಏನಂತಂದ್ರೆ, ಇದು ಒಂದು ಪಿಕೋರ್ನಾ ವೈರಸ್. ಅದು ಸೂಕ್ಷ್ಮವಾದ ವೈರಸ್ಸು. ಇದರಲ್ಲಿ 7 ನಮೂನೆ ಇರ್ತವೆ, 7 ಸಿರೋಟೈಪ್ಸ್ ಅಂತ ಕರಿತೀವಿ ನಾವು. ಓ, ಎ, ಸಿ, ಏಷ್ಯಾ 1, SAT1, SAT2, SAT3 ಅಂತ ಇರ್ತದೆ. ಇದು ಒಂದು ಬಹಳ ಚಿಕ್ಕವಾದ ವೈರಸ್ಸು. ಇದರಿಂದ ನಮ್ಮ ಕಾಲು ಮತ್ತು ಬಾಯಿ ರೋಗಗಳು ಬರ್ತಾವ. ಸರ್, ಈ ರೋಗದ ಲಕ್ಷಣಗಳು ಏನಂತ ಹೇಳ್ತೀರಿ? ಮೇನ್ ಅಂತಂದ್ರೆ, ಬಂದ ತಕ್ಷಣನೇ ನಮಗೆ ಜಾನುವಾರುಗಳೇ ಅತಿಯಾದ ಒಂದು ಜ್ವರ ಕಾಣತೈತಿ. ಜ್ವರ ಬಂದ ಕೂಡಲೇ ನಮ್ಮ ರಾಸುಗಳು ಏನದಲ್ಲ ಡಲ್ ಆಗ್ತಾವ. ಡಲ್ ಆದ ಕೂಡಲೇ ಏನದಲ್ಲ ಅದು ಮೇವು ತಿನ್ನೋದು ಬಿಡ್ತದೆ, ಊಟ ತಿನ್ನೋದು ಬಿಡ್ತದೆ. ಆಮೇಲೆ ಒಂದು ಸ್ವಲ್ಪ ಒಂದು 3-4 ದಿನ ಆದ್ಮೇಲೆ ನಾಲ್ಗಿ ಮ್ಯಾಗ ಅಥವಾ ಒಸಿಡಿನ ಮ್ಯಾಗ ಹುಣ್ಣುಗಳಾಗ್ತಾವ. ಆಮೇಲೆ ಈ ಕಾಲುಗಳ ಮಧ್ಯ, ಕುರಾಂತ ಏನು ನಾವು ಕನ್ನಡದಾಗ ಕರಿತೀವಿ, ಆ ಕುರಗಳ ಮೇಲ್ಗಡೆ ಮಧ್ಯ, ಕುರಗಳ ಮಧ್ಯೆ ಹುಣ್ಣಾಗದು, ಕುಂಟದು. ಆಮೇಲೆ ಸ್ವಲ್ಪ ಒಂದು 3-4 ದಿನ ಆದ್ಮೇಲೆ ಪ್ರೊಫ್ಯೂಸ್ ಸೆಲವೇಷನ್ ಅಂತ ನಾವು ಇಂಗ್ಲಿಷ್ದಾಗ ಹೇಳ್ತೀವಿ ಅಂತಂದ್ರೆ, ಜೊಲ್ಲು ಶುರು ಇದು ಬಾಯಿಯಿಂದ. ಈ ತರವಾದ ಮುಖ್ಯ ಲಕ್ಷಣಗಳು ನಮ್ಮ ಈ ಕಾಲುಬಾಯಿ ಇದರಿಂದ ಕಂಡು ಬರ್ತದೆ. ಈ ಕಾಲುಬಾಯಿ ಬೇನೆ ಯಾವ ಯಾವ ಪ್ರಾಣಿಗಳಿಗೆ ಈ ರೋಗ ಬರ್ತೈತೆ ಅಂತೀರಿ? ಮೇನ್ ಆಗಿ ಅಂತಂದ್ರೆ ನಮ್ಮ ಆಕಳು, ಎತ್ತ, ಎಮ್ಮಿ, ಆಡು, ಕುರಿ, ಹಂದಿ, ಈ ಒಂದು ನಮ್ಮ ಭಾಗದಾಗ ಏನಿರಲ್ಲ, ಈ ಎಲ್ಲ ಜಾನುವಾರುಗಳಿಗೆ ಈ ರೋಗ ಬಂದು ಬಿಡ್ತದೆ. ಯಾವ ರೀತಿ ಈ ರೋಗ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡತೈತಿ ಅಂತ ಹೇಳ್ತೀರಿ? ತುಂಬಾ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕಂತಂದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ನಾವು, ಒಂದು ಕೊಟ್ಟಿಗೆ ಎಲ್ಲಾ ಪ್ರಾಣಿಗಳನ್ನು ಒಂದೇ ಕಡೆಗೆ ಕಟ್ಟಿರ್ತೀವಿ. ಹೌದು. ಸೊ ಈ ಒಂದ್ಸಲ ಏನಾದ್ರೆ ಈ ರೋಗ ರಕ್ಷಣೆ ಕಂಡು ಬಂದು ಅಂತಂದ್ರೆ, ಈ ವೈರಸ್ ಏನ್ ಮಾಡ್ತದೆ, ಇವನ್ ನೀವು ಬಾಜು ಎನಿಮಲ್ಗೂ ಬರ್ತದೆ. ಹೆಂಗ್ ಬರ್ತದೆ? ಸೆಲೈವ, ಜೊಲ್ಲ. ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಒಂದೇ ಕಡೆ ನೀರು ಕುಡಿಸ್ತಿರ್ತೀವಿ ಎಲ್ಲ ಎನಿಮಲ್ಸ್ಗಳಿಗೆ, ರಾಸುಗಳಿಗೆ. ಸೊ ಈ ಒಂದು ರಾಸಿಗೆ ಬಂದದ್ದು ಜೊಲ್ಲು ಆ ನೀರೊಳಗೆ ಹೋಯ್ತು ಅಂತಂದ್ರೆ ಬೇರೆ ರಾಸುಗಳು ಅದೇ ನೀರು ಕುಡಿತಾ ಇರ್ತಾವ ನಮ್ಮಲ್ಲಿ. ಸೊ ಈ ಜೊಲ್ಲಿನ ಮುಖಾಂತರ ಹರಡ್ತದೆ. ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು ನಮಗೆ ಏನಂತಂದ್ರೆ, ಏ ಅವ್ರ ಮನೆಯಾಗ ಬಂದಿರ್ತೀರಿ, ನಾವು 1 ಕಿಲೋಮೀಟರ್ ಮ್ಯಾಗ ದೂರ ಇದೀವಿ, ನಮ್ದು ಅಲ್ಲಿ ಮೆಟ್ಟಿಗೆ ಇರ್ತೈತಿ, ಅಲ್ಲಿನೂ ಯಾಕೆ ಬರ್ಬೇಕ್ರಿ ಇದು ಅಂತ. ಇವನ್ ಈ ವೈರಸ್ ಹವಾ ಮುಖಾಂತರ ಟ್ರಾವೆಲ್ ಮಾಡ್ತಾರೆ, ಗಾಳಿ ಮುಖಾಂತರ ಕೂಡ ನೀವು ಟ್ರಾವೆಲ್ ಮಾಡ್ತದೆ. ಎಷ್ಟೋ 100 ಕಿಲೋಮೀಟರ್ ಗಳಿಟ್ಲು 1000 ಕಿಲೋಮೀಟರ್ ಗಳನ್ನು ಬರುತ್ತೆ. ಈಗ ಎಸ್ಪೆಷಲಿ ನಮ್ಮ ಈ ಚಡಚಾಣ ಭಾಗ ಅನ್ರಿ, ಇಂಡಿ ಭಾಗ ಅನ್ರಿ, ನಮ್ಮಲ್ಲಿ ಮಹಾರಾಷ್ಟ್ರದಿಂದ ಬಂದ್ಬಿಡ್ತದೆ. ಸೊ ಅದಕ್ಕೆ ಏನೈತಲ್ಲ, ಗಾಳಿ ಮುಖಾಂತರನು ಬರೋದ್ರಿಂದ ಇದು ಬಹಳ ಮಿಲ್ಕ್ ಮುಖಾಂತರನು ಬರ್ತದೆ. ಡೈರೆಕ್ಟ್ ಬಾಜುಗ್ ಬಂದದ್ದು ಇನ್ಹೇಲ್ ಮಾಡಿದ್ರೆ ನಾವು ಉಸಿರಾಡ ತಗೊಂಡಿದ್ರು ಆ ಮುಖಾಂತರ ಬರುತ್ತೆ. ಸರ್, ಈಗ ಮಾತಾಡ್ತಾ ತಾವು ಹಾಲಿನ ಮುಖಾಂತರ ಬರ್ತೈತೆ ಅಂತ ಹೇಳಿದ್ರಿ, ಈ ಹಾಲನ್ನ ಮನುಷ್ಯರು ಸೇವನೆ ಮಾಡಿದ್ರೆ ಅವ್ರಿಗೆ ಏನಾದ್ರೂ ಎಫೆಕ್ಟ್ ಆಗ್ತ ಇಲ್ಲ? ಈ ರೋಗದ ಇದು ಒಂದು ಏನಪ್ಪಾ ಅಂತಂದ್ರೆ ಪ್ರಾಣಿಜನ್ಯ ರೋಗ ಅಲ್ಲ ಇದು. ಓಹೋ, ಅಂದ್ರೆ ಪ್ರಾಣಿಯಿಂದ ಮನುಷ್ಯರಿಗೆ ಬರೋದಿಲ್ಲ. ಅಂದ್ರೆ ಈಗ ಒಂದು ವೇಳೆ ಈ ಪ್ರಾಣಿಗೆ ಈ ರೋಗ ಬಂದಿತ್ತಂದ್ರ ಅದೇ ಹಾಲನ್ನ ಕರು ಕುಡಿತಂದ್ರೆ ಆ ಕರುವಿಗೆ ಬರ್ಬೋದು? ಬರ್ಬೋದು, ಆದ್ರೆ ಮನುಷ್ಯರಿಗೆ ಬರಲ್ಲ. ಅದೇ ರೀತಿ ಸರ್, ಈಗ ಈ ರೋಗ ಬಂದೈತೆ ಅಂತ ಹೇಳಿ ಈಗ ನಮ್ಮ ಪ್ರಾಣಿಗಳನ್ನ ನಾವು ಕಂಡುಹಿಡಿಬೇಕಂದ್ರ ಯಾವ ತರ ಅದರ ರೋಗ ಲಕ್ಷಣಗಳು ಕಂಡು ಬರ್ತಾವ ಅಂತ ಹೇಳ್ತೀರಿ? ನಾನು ಆಗ್ಲೇ ನಿಮ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳಿದೆ. ಮುಂಚೆ ಬಂದ ತಕ್ಷಣನೇ ಬಹಳ ಹೈ ಫೀವರ್ ಅಂತ ಹೇಳ್ತೀವಿ, ಸಿಕ್ಕಾಪಟ್ಟೆ ಜ್ವರ ಇರುತ್ತೆ. ಜ್ವರ ಆದ ಇಮಿಡಿಯೇಟ್ ಆಗಿ ಒಂದು 24 ಗಂಟೆಗಳಲ್ಲಿ ಎನಿಮಲ್ ಡಲ್ ಆಗಿಬಿಡುತ್ತೆ. ಡಲ್ ಅಂತಂದ್ರೆ ಏನು, ಕೆಲಸ ಮಾಡಕ್ ಆಸಕ್ತಿ ತೋರಿಸೋದಿಲ್ಲ, ಆಮೇಲೆ ಏನದಲ್ಲ ಸರಿಯಾಗಿ ಮೇವು ತಿನ್ನೋದಿಲ್ಲ, ಕುಂತಲ್ಲೇ ಕೂಡ್ತದೆ, ಕೂಡ ತಕ್ಷಣ ಏನದಲ್ಲ ಕೆಲಸ ಮಾಡೋದಿಲ್ಲ, ಆಮೇಲೆ ಒಂದು 2 ದಿನ ಆದ್ಮೇಲೆ ಏನದಲ್ಲ ಬಾಯಿಗೆ ನಾಲ್ಗೆ ಮೇಲೆ ಹುಣ್ಣು ಕಾಣ್ತದೆ, ಒಸಡಿ ಮ್ಯಾಗ ಹುಣ್ಣು ಕಾಣ್ತದೆ, ಆಮೇಲೆ ಈ ಖುರ ಅಂತ ಏನು ಹೇಳ್ತೀವಲ್ಲ ಖುರದ ಮಧ್ಯದಲ್ಲಿ ಏನದಲ್ಲ ವೆಸಿಕಲ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ ಒಳಗೆ, ಅಂದರೆ ಹುಣ್ಣುಗಳು ಆಗ್ತಾವೆ, ಒಡೆದು ಸಿಕ್ಕಾಪಟ್ಟಿ ಪೇನ್ ಆಗ್ತೈತಿ. ಪೇನ್ ಆದಮೇಲೆ ಎನಿಮಲ್ಸ್ ಕುಂಟಾಕ್ ಸ್ಟಾರ್ಟ್ ಮಾಡ್ತಾವೆ, ಅದಕ್ಕೆ ಬಾಯಿಗೂ ಬರುತ್ತೆ ಕಾಲಿಗೂ ಬರುತ್ತೆ. ಅದಕ್ಕೆ ನಾವು ಇದನ್ನ ಏನದಲ್ಲ ಕಾಲು ಮತ್ತು ಬಾಯಿ ರೋಗ ಅಂತ ನಾವು ಕರಿತೀವಿ. ಇದಕ್ಕೆ ಈ ರೋಗವನ್ನು ತಡೆಗಟ್ಟಲಕ್ಕ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಬೇಕಂತ ಹೇಳ್ತೀರಿ? ಈಗ ನಮ್ಮ ಮೇನ್ ಇದಕ್ಕೆ ನಾನು ಆಗ್ಲೇ ಹೇಳಿದೆ, ಇದು ಒಂದು ವೈರಸ್ ಇಂದ ಬರುವಂತ ಒಂದು ರೋಗ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಯಾವ್ಯಾವ ರೋಗಗಳು ವೈರಸ್ ಇಂದ ಬರುತ್ತೆ, ಈ ರೋಗಗಳಿಗೆ ಯಾವುದೇ ರೀತಿಯಾದ ಒಂದು ಟ್ರೀಟ್ಮೆಂಟ್ ಇರುವುದಿಲ್ಲ. ಸೊ ಟ್ರೀಟ್ಮೆಂಟ್ ಇಲ್ಲ ಅಂತಂದ್ಮೇಲೆ ನಾವು ಕೈ ಕಟ್ಕೊಂಡು ಕುಂಡ್ರಕ್ ಆಗುದಿಲ್ಲ. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ವರ್ಷದಲ್ಲಿ 2 ಸರಿ NADCP ಪ್ರೋಗ್ರಾಮದ ಅಡಿ, ಅಂದ್ರೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮವನ್ನು ನಮ್ಮ ಭಾರತ ಸರ್ಕಾರ September 2019 ಮಾನನೀಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಇದನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನಿದೆಲ್ಲ ಉಚಿತ ಲಸಿಕಾ ಅಭಿಯಾನವನ್ನು ಮಾಡ್ತೀವಿ ನಾವು ವರ್ಷದಲ್ಲಿ 2 ಸರಿ. ಆ ಒಂದು ಲಸಿಕಾ ಅಭಿಯಾನವನ್ನು ಯಾರ್ಯಾರು ತಮ್ಮ ಜಾನುವಾರುಗಳಿಗೆ ಹಾಕಿಸ್ಕೊಂತಾರ, ಸೊ ಅವರಿಗೆ ಈ ರೋಗ ಬರುವುದಿಲ್ಲ. ಅದಕ್ಕೆ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಯಾವುದೇ ವೈರಸ್ ರೋಗ ಇದ್ರು ಕೂಡ ನೀವು ವ್ಯಾಕ್ಸಿನೇಷನ್ ಇದಕ್ಕೆ ಒಂದೇ ಮದ್ದು. ಅಂದ್ರೆ ಲಸಿಕೆನ ಹಾಕುವುದರ ಮುಖಾಂತರ ಇದನ್ನು ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ದಾರೆ. ಲಸಿಕೆ ಹಾಕುವುದರಿಂದ ಅಷ್ಟೇ ತಡೆಗಟ್ಟಬಹುದು, ಟ್ರೀಟ್ಮೆಂಟ್ ಇರುವುದಿಲ್ಲ ಅದಕ್ಕೆ. ಅಂದ್ರೆ ಇದು ಒಂದ್ಸರಿ ಬಂತಂದ್ರೆ ಈ ಜಾನುವಾರುಗಳಿಗೆ ಎಷ್ಟು ತಿಂಗಳವರೆಗೆ ಇರಬಹುದು ಅಂತ ಹೇಳ್ತೀರಿ ಈ ರೋಗ? ನಾನು ಆಗ್ಲೇ ಹೇಳಿದೆ ನಿಮಗೆ, ವರ್ಷದಾಗ ನಾವು 2 ಸರಿ ಮಾಡಿಸ್ಕೋಬೇಕು. ಅದು ವ್ಯಾಕ್ಸಿನೇಷನ್ ನೀವು 2 ಸರಿ ಹಾಕ್ತೀರಿ ಸರ್, ಆದ್ರೆ ಮತ್ತೆ ಮಧ್ಯದಲ್ಲಿ ಏನಾದ್ರು ಬರಬಹುದಾ ಅಂತ ನಾನು ಕೇಳಿದೆ. ಅದನ್ನೇ 2 ಸರಿ ಹಾಕ್ಸೋ ಉದ್ದೇಶ ಏನಿರುತ್ತೆ ಅಂತಂದ್ರೆ, ಈಗ ನಾನು ಆಗ್ಲೇ ಹೇಳಿದೆ 23/4/2026 22/5/2026 ನಾವು ಒಟ್ಟು 30 ದಿನ 9ನೇ ಸುತ್ತಿನ ಕಾಲು ಬಾಯಿನ ಲಸಿಕಾ ಕಾರ್ಯಕ್ರಮ ಹಾಕೊಂಡಿರ್ತೀವಿ. ಈಗ ನಾವು ಬಿಫೋರ್ ಆನ್ಸೆಟ್ ಆಫ್ ಮನ್ಸೂನ್ ಅಂತ ಹೇಳ್ತೀವಿ, ಈಗ ನಮ್ಗೆ ಜೂನ್ ಒಳಗೆ ಮನ್ಸೂನ್ ಬರುತ್ತೆ. ಸೊ ಅದಕ್ಕಿಂತ ಮುಂಚೆನೆ ನಾವು ಮುಂಜಾಗ್ರತೆ ಕ್ರಮವಾಗಿ ಮೇ ಅನ್ನೋದ್ರೊಳಗಾಗಿ ನಾವು ವ್ಯಾಕ್ಸಿನೇಟ್ ಮಾಡ್ಕೊಂಡ್ಬಿಡ್ತೀವಿ. 6 ತಿಂಗಳ ಒಳಗಾಗಿ ಮತ್ತೆ ನಾವು ಮಾಡ್ತೀವಿ, ಅಂದ್ರೆ ಒಂದ್ಸರಿ ವ್ಯಾಕ್ಸಿನೇಷನ್ ಮಾಡಿದ್ರೆ ನಮ್ಮ ರಾಸುಗಳಿಗೆ 6 ತಿಂಗಳವರೆಗೆ ಪ್ರೊಟೆಕ್ಷನ್ ಇರುತ್ತೆ. ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ನಾವು ಲಸಿಕೆಯನ್ನ ಪ್ರತಿಯೊಂದು ಪ್ರಾಣಿಗೂ ಹಾಕಿಸಬೇಕು. ಅಂದ್ರೆ ಇದು ರೋಗ ಬಂದಂತ ಪ್ರಾಣಿಗಳಿಗೆ ಮಾತ್ರವಲ್ಲ ಎಲ್ಲಾ ಪ್ರಾಣಿಗಳಿಗೂ ಹಾಕಬೇಕು. ರೋಗ ಬರುವ ಲಕ್ಷಣಗಳು ಕಾಣುವಕ್ಕಿಂತ ಮೊದಲು 15 ದಿನ ನಾವು ಹಾಕಿಸ್ಕೋಬೇಕು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತೀರಿ ಹೇಳ್ತೀರಿ ಸರ್? ನಾನು ಆಗ್ಲೇ ಹೇಳಿದೆ, NADCP ಪ್ರೋಗ್ರಾಮ್, ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್, ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು 2019 ಸೆಪ್ಟೆಂಬರ್ ಇದನ್ನ ನಮ್ಮ ದೇಶಕ್ಕಾಗಿ ಕೊಟ್ರು. ಇದ್ರದ್ದು ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ದೇಶದಲ್ಲಿ ಬರುವಂತ ಈ ಕಾಲು ಬಾಯಿ ಬೋನು ರೋಗವನ್ನು 2025-26 ಅನ್ನೋದ್ರೊಳಗಾಗಿ ನಾವು ಇದನ್ನ ಹತೋಟಿಗೆ ತಗೊಂಡು ಬರಬೇಕು. ಆಮೇಲೆ 2030 ಈ ರೋಗವನ್ನು ಭಾರತ ದೇಶದಿಂದ ಹೊರಡೋಡಿಸುವ ಉದ್ದೇಶವಾಗಿರುತ್ತದೆ. ಅಂದ್ರೆ ಕಾಲುಬಾಯಿ ಬೇನೆ ರೋಗ ಅನ್ನುವಂಥದ್ದು ನಿರ್ಮೂಲನೆ ಆಗಬೇಕು ಅಂತ, ನಿರ್ಮೂಲನೆ ಆಗಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಪ್ಪ ಮೇನ್ ಹಬ್ಬ ಅಂತಂದ್ರೆ, ಒಂದ್ಸರಿ ಈ ರೋಗ ಬಂದ್ಬಿಡ್ತು ಅಂತಂದ್ರೆ ನಮ್ದು ಅನಿಮಲ್ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗತ್ತೆ. ಆಮೇಲೆ ಈ ಕೆಲಸ ಮಾಡುವಂತ ರಾಸುಗಳು ನಮ್ಮ ಎತ್ತುಗಳು ಏನದಲ್ಲ ಅದ್ರದ್ದು ಪ್ರೊಡಕ್ಟಿವಿಟಿನೇ ಕಡಿಮೆ ಆಗತ್ತೆ. ಅಂದ್ರೆ ಮೊದಲು ನಾವು ಈಗ ಅಂತೀವಿ ಏನಪ್ಪ ಬಂದ ತಕ್ಷಣ ಕಾಲುಬಾಯಿ ನೆಮ್ಮೆ ಬಂದ ತಕ್ಷಣ ಮೊದಲು ನಾವು 2-3 ಎಕರೆ ಸತತವಾಗಿ ನಾವು ಉಳುಮೆ ಮಾಡ್ತಾ ಇದ್ವಿ, ಆದ್ರೆ 2 ಸುತ್ತ ಹೋಗಿ ಬರೋದ್ರಾಗ ನಮ್ಮ ಎತ್ತು ಸಾಕಾಗಿ ಕುಂತು ಬಿಡ್ತೈತಿ ಕೆಳಗೆ. ಮೇನ್ ಪ್ರಾಬ್ಲಮ್ ನಮ್ಮಲ್ಲಿ ಎತ್ತುಗಳಲ್ಲಿ ಇದು. ಆಮೇಲೆ ಈ ಹೈ ಈಲ್ಡಿಂಗ್ ಮಿಲ್ಕ್ ಅನಿಮಲ್ಸ್ ಅಂತ ಹೇಳ್ತೀವಿ ನಾವು, HF, ಜೆರ್ಸಿ ಅಥವಾ ಮುರ್ರಾ, ಬಫೆಲೋಗಳು, ಎಮ್ಮೆಗಳು, ಒಂದ್ಸರಿ ಇದು ಬಂದ್ಬಿಡುತ್ತೆ ಅಂತಂದ್ರೆ ಜೀವನ ಪರ್ಯಂತ ಆ ಮಿಲ್ಕ್ ಪ್ರೊಡಕ್ಷನ್ ಆ ಜಾನುವಾರುಗಳಲ್ಲಿ ಕಡಿಮೆ ಆಗ್ಬಿಡುತ್ತೆ. ನಮ್ಮ ರೈತನಿಗೆ ಆರ್ಥಿಕವಾಗಿ ಬಹಳ ನಷ್ಟ ಆಗುತ್ತೆ. ಅಂದ್ರೆ ಈ ಕೃಷಿಗೆ ಮತ್ತು ಈ ಹಾಲು ಉತ್ಪಾದಕರಿಗೆ ಎರಡೂ ಕೂಡ ಇದು ತೊಂದರೆ ಅಂತ ಹೇಳ್ಬೋದು. 100% ಇಲ್ಲಿ ಉತ್ಪಾದಕರಿಗೂ ತೊಂದರೆ ಆಗುತ್ತ, ಉಳುಮೆ ಮಾಡುವಂತಹ ನಮ್ಮ ಎತ್ತುಗಳಿಗೆ ರೈತರಿಗೂ ಕೂಡ ಏನದಲ್ಲ ಇದು ಬಹಳನೇ ನಮಗೆ ಸ್ಲೋ ಪಾಯ್ಸನ್ ಇದ್ದಂಗ ಒಂಥರ. ಹಾಲು ಉತ್ಪಾದಕರ ಜೊತೆಗೆ ಗ್ರಾಹಕರಿಗೂ ಹೊಡೆದು ಕೊಡುತ್ತೆ 100% ಅಂದ್ರೆ ಹಾಲಿನ ಇಳುವರಿಯಲ್ಲಿ ಕಮ್ಮಿ ಆಯ್ತಂದ್ರೆ ಗ್ರಾಹಕರಿಗೂ ಕೂಡ ಹಾಲು ಪೂರೈಸುವಲ್ಲಿ ಪೂರೈಕೆದಾರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿನೇ ಇದನ್ನು ತಡೆಗಟ್ಟಬೇಕು ಅಂತ ತಿಳ್ಕೊಂಡು ಇದು ರೈತರಿಗೆ ಬಹಳ ಲಾಭದಾಯಕರ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಕೆಲವು ರೈತರಿಗೆ ಬಹಳಷ್ಟು ಇದ್ರ ಬಗ್ಗೆ ಇನ್ನೂ ನಾಲೆಜ್ ಕಡಿಮೆ ಇದೆ. ಯಾಕಪ್ಪ ಅಂತಂದ್ರೆ ನಮ್ಮ ಸ್ಟಾಫ್ ಕೂಡ ಮನೆಗೆ ಹೋದಾಗೂ ಕೂಡ ಕೆಲವು ರೈತರು ಇದು ಬೇಡಪ್ಪ ನಮ್ಗೆ ಯಾಕಪ್ಪ ಗಂಟಾಗತ್ತೆ ಇದು ಬೇಡ ಅಂತವ್ರಲ್ಲಿ ಒಂದು ತಲೆಯಲ್ಲಿ ಇರುತ್ತೆ. ನನ್ನ ಕಳಕಳಿ ವಿನಂತಿ ಏನಪ್ಪ ಅಂತಂದ್ರೆ ಅದು ತಾತ್ಪೂರ್ತಿಕವಾಗಿರುತ್ತೆ. ಅದನ್ನ ಅದ್ರ ಬಗ್ಗೆ ನೀವು ಬಹಳ ತಲೆ ಕಟ್ಸ್ಕೋಬಾರ್ದು. ಯಾಕಂತಂದ್ರೆ ಒಂದ್ಸರಿ ಬಂತು ಅಂತಂದ್ರೆ ಈ ರೋಗ ವೈರಾಣುವಿಂದ ಬರೋದ್ರಿಂದ ಇದು ನಿಮ್ಮ ಜೀವನ ಪರ್ಯಂತ ನಿಮಗೆ ಏನದಲ್ಲ ಕಷ್ಟ ಕೊಡುತ್ತೆ. ಸೊ ಅದಕ್ಕೋಸ್ಕರವಾಗಿ ನಾವು ಇಲಾಖೆ ವತಿಯಿಂದ ನನ್ನ ಪರ್ಸನಲ್ ವತಿಯಿಂದ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ನಿಮ್ಮ ಮನೆಗೆ 23/4/2026 22/5/26 ಒಟ್ಟು 30 ದಿನಗಳ ಕಾಲ ಉಚಿತ ಲಸಿಕಾ ಅಭಿಯಾನವನ್ನು ನಮ್ಮ ಜಿಲ್ಲಾದ್ಯಂತ ನಾವು ಹಮ್ಮಿಕೊಂಡಿದ್ದೀವಿ. ಈವನ್ ಕರ್ನಾಟಕ ರಾಜ್ಯದಂತ ನಾವು ಹಮ್ಮಿಕೊಂಡಿದ್ದೀವಿ. ಅದರ ಸದುಪಯೋಗ ಪಡ್ಕೋಬೇಕಂತ ಕಳಕಳಿ ಮನವಿ ಮಾಡ್ಕೊಂತೀನಿ. ತುಂಬಾ ಸಂತೋಷ ಸರ್. ಅದೇ ರೀತಿ ಈ ಲಸಿಕೆಯನ್ನ ಯಾವ ಯಾವ ಪ್ರಾಣಿಗಳಿಗೆ ಹಾಕ್ತೀರಿ ಮತ್ತೆ ಯಾವ ಯಾವ ಪ್ರಾಣಿಗಳಿಗೆ ಹಾಕುವುದಿಲ್ಲ ಅಂತ ಹೇಳ್ತೀರಾ? ಈಗ ನಾವು ಆಗ್ಲೇ ನಾನು ಹೇಳಿದೆ ನಿಮಗೆ ಹಸುಗೆ, ಎತ್ತುಗಳಿಗೆ, ಎಮ್ಮೆಗಳಿಗೆ, ಆಮೇಲೆ ಆಡು, ಕುರಿ, ಪಿಗ್ಗುಗಳಿಗೆ, ಹಂದಿಗಳಿಗೆ ನಾವು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಹಾಕ್ತೀವಿ. ಈಗ ನೀವು ರೈತರು ಕೆಲವೊಬ್ಬರು ಈಗ ನಾವು ಆಗ್ಲೇ ಹೇಳಿದ್ನಲ್ಲ 23/4/26 ಒಟ್ಟು 30 ದಿನಗಳ ಅಂತ ಹೇಳಿದೆ. ಕೆಲವೊಮ್ಮೆಗೆ ನಾವು ನಿಮ್ಮ ಮನೆಗೆ ಬಂದಾಗ ಅಥವಾ ನಿಮ್ಮ ಊರಿಗೆ ಬಂದಾಗ ನಿಮ್ಮ ರೈತರು ರೈತ ಬಾಂಧವರು ಮನೆಯಲ್ಲಿ ಇರೋದಿಲ್ಲ ಅಥವಾ ಏನೋ ಕಾರ್ಯಕ್ರಮ ಇರುತ್ತೆ, ಸಂತಿಗೆ ಹೋಗಿರ್ತಾರೆ, ಏನೋ ಆಗಿರುತ್ತೆ, ಅವರು ಪಾಪ ದಯಮಾಡಿ ಆತಂಕಕ್ಕೆ ಒಳಪಡಬಾರ್ದು. ಯಾಕಂತಂದ್ರೆ ನಾವು ಕೋಂಬಿಂಗ್ ಆಪರೇಷನ್ ಅಂತ ಮತ್ತೆ ಮಾಡ್ತೀವಿ. ಈ ಬಿಟ್ಟು ಹೋದ ಜಾನುವಾರುಗಳಿಗೆ ನೀವು ನಮಗೆ ತಿಳಿಸಿದ್ರೆ ನಾವು ಮತ್ತೆ ನಿಮ್ಮ ಮನೆಗೆ ಬಂದು ಉಚಿತವಾಗಿ ಲಸಿಕೆಯನ್ನು ಮಾಡಿಕೊಡ್ತೀವಿ. ಸರ್, ಇದೊಂದು ನನ್ನ ಒಂದು ಪ್ರಶ್ನೆ ಸರ್. ಈಗ ಪ್ರಾಣಿಗಳಿಗೆ ನೀವು ಲಸಿಕೆನ ಹಾಕಿರ್ತೀರಿ, ಇನ್ನು ಕೆಲವೊಂದಿಷ್ಟು ಪ್ರಾಣಿಗಳಿಗೆ ಹಾಕಿರುವುದಿಲ್ಲ, ಅವಾಗ ಹಾಕಿದಂತ ಪ್ರಾಣಿಗಳಿಗೆ ಅಂತ ಹೇಳಿ ನೀವು ಏನಾದರೂ ಗುರುತುಗಳನ್ನು ಮಾಡ್ಕೋತೀರಾ? ಇಲ್ಲ, ನಮ್ಮ ಹತ್ರ ಒಂದು ಫಾರ್ಮೆಟ್ 2 ಅಂತ ಇರುತ್ತೆ, ನಾವು ಅದ್ರಾಗ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಈಗ ಸಪೋಸ್ ನಿಮ್ಮ ಮನೆಯಲ್ಲಿ 4 ಜಾನುವಾರುಗಳು ಇದ್ವು ಅಂತ ತಿಳ್ಕೊಂಡ್ರಿ, ಅಲ್ಲಿ ನಾವು ಟಿಕ್ ಹಾಕೊಂಡ್ಬಿಡ್ತೀವಿ. ಇಯರ್ ಟ್ಯಾಗಿಂಗ್ ಮಾಡಿರ್ತೀವಿ ಎನಿಮಲ್ಸ್ಗಳಿಗೆ, ಆ ಇಯರ್ ಟ್ಯಾಗಿಂಗ್ ಮಾಡಿದ ಎನಿಮಲ್ಸ್ಗೆ ಯಾವ್ಯಾವ ಮಾಡಿರ್ತೀವಲ್ಲ ಟಿಕ್ ಹಾಕೊಂಡಿರ್ತೀವಿ. ಆಮೇಲೆ ರೈತರು ಗೊತ್ತಿರುತ್ತೆ ಅವರಿಗೆ ಇದೊಂದು ಮಾಡಿಲ್ಲ ಸರ್ ಅಂತ ಅವ್ರು ತಿಳಿಸ್ತಾರೆ ನಮಗೆ. ಈಗ ಸಪೋಸ್ ಈಗ ನಮಗೆ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಯಾವ್ಯಾವ ಪ್ರಾಣಿಗಳಿಗೆ ಮಾಡಬಹುದು, ಯಾವ್ಯಾವ ಪ್ರಾಣಿಗಳಿಗೆ ಮಾಡಬಾರ್ದು ಅಂತ. ಈಗ ನಾವು ಹೇಳ್ತೀವಿ, ಈಗ ನಮ್ಮಲ್ಲಿ ಒಂದು ಚಿಕ್ಕ ಹಸು ಇರುತ್ತೆ, 4 ತಿಂಗಳ ಕೆಳಗಡೆ ಇರುವ ಕರುಗಳಿಗೆ ನಾವು ಮಾಡೋದಿಲ್ಲ. ಅದೇ ರೀತಿ ಈಗ ದೊಡ್ಡ ಜಾನುವಾರುಗಳಿಗೆ 6 ತಿಂಗಳ ಮೇಲ್ಪಟ್ಟಿರುವಂತಹ ಪ್ರೆಗ್ನೆಂಟ್ ಇರುವಂತಹ ಗರ್ಭಧರಿಸಿರುವ ಪ್ರಾಣಿಗಳಿಗೆ ನಾವು ಲಸಿಕಾ ಅಭಿಯಾನವನ್ನು ಮಾಡೋದಿಲ್ಲ. ಈ ಲಸಿಕೆಯಿಂದ ಅವುಗಳಿಗೆ ಏನಾದ್ರೂ ತೊಂದರೆ ಆಗ್ಬೋದಾ? ಹೌದು, ಆಗುದಿಲ್ಲ, ಬಟ್ ಹೇಳಕ್ಕಾಗುದಿಲ್ಲ. ಸೊ ಒಮ್ಮೆ ಏನಪ್ಪ ಅಂತಂದ್ರೆ ಅದನ್ನ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಮ್ಮ ಹತ್ರ ಆ ತರ ಏನಾದ್ರೂ ಪ್ರೊಫಿಲಾಕ್ಟಿಕ್ ಏನಾದ್ರು ಆದರೂ ಕೂಡ ನಮ್ಮ ಹತ್ರ ಎಮರ್ಜೆನ್ಸಿ ಕಿಟ್ ಇರುತ್ತೆ. ಸೊ ನಾವು ಇಮಿಡಿಯೇಟ್ ಆಗಿ ನಮ್ಗೆ ತಿಳಿಸಿದ್ರೆ ಅದಕ್ಕೆ ನಾವು ತುರ್ತು ಚಿಕಿತ್ಸೆ ಮಾಡ್ತೀವಲ್ಲ, ನಮ್ಮ ಟೀಮು ಇರುತ್ತೆ, ಬ್ಯಾಕಿಂಗ್ ಟೀಮು ಇರುತ್ತೆ ಅಂತ. ತುಂಬಾ ಸಂತೋಷ ಸರ್. ಅದೇ ರೀತಿ ಈ ಲಸಿಕೆಯನ್ನ ನಮ್ಮ ರೈತರು ಹಾಕಿಸ್ಬೇಕು ಅಂತ ಅಂತಿರ್ತಾರೆ, ಅವರು ಯಾರನ್ನ ಸಂಪರ್ಕ ಮಾಡಬಹುದು? ಅವರಿಗೆ ನಮ್ಮ ರೈತರಿಗೆ ಡಂಗೂರು ಮುಖಾಂತರ ನಾವೇನದಲ್ಲ ಹಳ್ಳಿಗಳಿಗೆ ಯಾವ್ಯಾವ ತಾರೀಕಿನಂದು ನಾವು ಅವರು ಊರಿಗೆ ಬರ್ತೀವಂತ ಮುಂಚಿತವಾಗಿ ಪಂಚಾಯತಿಗೆ ನಾವು ಒಂದು ನೋಟಿಸ್ ಕೊಟ್ಟು ಪಂಚಾಯತಿಯಿಂದ ಡಂಗರ್ ಓಡಿಸ್ಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ. ಸೊ ಆ ತಾರೀಕಿನಿಂದ ಅವಕ್ಕೆ ನಾವು ಬೆಳಗ್ಗೆ 6:30 ಮಧ್ಯಾಹ್ನ 11:30 ನಾವು ಆ ಹಳ್ಳಿಯಲ್ಲಿ ಮಾಡ್ತೀವಿ. ಇನ್ ಕೇಸ್ ಅವ್ರಿಗೆ ಗೊತ್ತಾಗದೇ ಇದ್ರೆ ಅಥವಾ ಕೆಲವೊಬ್ರು ಮೆಟಿಗೆ ಅಂತ ನಮ್ಮ ಈ ಇಂಡಿ ತಾಲೂಕು ಚರ್ಚನ್ ತಾಲೂಕು ಅಂತ ಅವ್ರಿಗೊಮ್ಮೆ ಗೊತ್ತಾಗಿರೋದಿಲ್ಲ, ಏನು ತೊಂದರೆ ಇಲ್ಲ, ಬಿಟ್ಟು ಹೋದ್ರೂ ಕೂಡ ಅವ್ರು ನಮ್ಮ ಇಲಾಖೆಗೆ ಬಂದು ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಈಗ ನಮ್ಮ ಒಂದು ದವಾಖಾನೆ ಅಂತಂದ್ಮೇಲೆ ಒಂದು 3-4 ಹಳ್ಳಿಗಳ ಕವರ್ ಮಾಡ್ತಾ ಇರ್ತೀವಿ ನಾವು. ಅಲ್ಲಿ ಬಂದು ನಮ್ಮ ಸಿಬ್ಬಂದಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಾವು ಮತ್ತೆ ಅವ್ರ ಮನೆಗೆ ಹೋಗಿ ಮಾಡ್ತೀವಿ. ಇಲ್ಲ ಅಂತಂದ್ರೆ ಅವ್ರು ಬಂದು ನಮಗೆ ಕೇಳಿದ್ರೆ ಫೋನ್ ಮುಖಾಂತರ ಆಗ್ಲಿ ನಮ್ಮ ಹಳ್ಳಿಗೆ ಯಾವಾಗ ಮಾಡ್ತೀರಂತ ಅವ್ರಿಗೆ ತಿಳಿಸ್ಕೊಡ್ತೀವಿ. ಅವತ್ತು ಅವ್ರ ಮನೆಗಡೆ ಹೋಗಿ ನಮ್ಮ ಸಿಬ್ಬಂದಿ ಇಬ್ರು ಅಥವಾ 3 ಸಿಬ್ಬಂದಿ ಹೋಗಿ ನಾವು ಉಚಿತವಾಗಿ ಅವ್ರಿಗೆ ಲಸಿಕೆಯನ್ನು ಹಾಕಿಕೊಡ್ತೀವಿ. ಓಕೆ ಸರ್, ತುಂಬಾ ಸಂತೋಷ ಸರ್. ಅದೇ ರೀತಿ ಈ ಲಸಿಕಾ ಅಭಿಯಾನದ ಕುರಿತು ಈ ಲಸಿಕೆಯನ್ನ ಯಾಕೆ ಹಾಕಿಸ್ಬೇಕು, ಆರೋಗ್ಯವಂತ ಜಾನುವಾರುಗಳಿಗೆ ಮುಂಚೆ ಹಾಕಿಸ್ಬೇಕು ಅಂತ ಹೇಳ್ತಾ ಇದ್ರಿ, ಅದರ ಕುರಿತು ಒಂದು ಚಿಕ್ಕದಾಗಿ ನಮ್ಮ ರೈತರಿಗೆ ಸಲಹೆ ಕೊಡಬೇಕಾದ್ರೆ ಏನಂತ ಹೇಳ್ತೀರಿ ಸರ್? ಇದು ನಾನು ಆಗಲೇ ಮುಂಚೆ ಹೇಳಿದಾಗೆ ಇದು ಒಂದು ವೈರಸ್ ಇಂದ ಬರುವಂತಹ ರೋಗ. ಸೊ ತಮಗೆಲ್ಲ ಗೊತ್ತಿರಲಿ, ಈ ವೈರಾಣದಿಂದ ಬರುವಂತಹ ರೋಗಗಳಿಗೆ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಇರುತ್ತಿಲ್ಲ. ಸೊ ಅದಕ್ಕೋಸ್ಕರವಾಗಿ ಈ ರೋಗವನ್ನು ನಾವು ಹೊಡೆದೋಡಿಸ್ಬೇಕು ಅಥವಾ ನಮ್ಮ ಜಾನುವಾರುಗಳಿಗೆ ಬರದಂಗೆ ಇರಬೇಕಂತಂದ್ರೆ ತಪ್ಪದೆ ವರ್ಷದಲ್ಲಿ 2 ಸರಿ ನಿಮ್ಮ ಮನೆಗೆ ಬಂದು ನಾವು ಲಸಿಕಾ ಕಾರ್ಯಕ್ರಮ ಹಾಕೊಂತೀವಿ. ಸೊ ಲಸಿಕಾ ಕಾರ್ಯಕ್ರಮ ತಪ್ಪದೆ ತಮ್ಮ ಜಾನುವಾರುಗಳಿಗೆ ಲಸಿಕೆ ಹಾಕಿಸ್ಕೋಬೇಕು. 1. ಎರಡನೇದಾಗಿ ಏನಂತಂದ್ರೆ, 1 ಸರಿ ಈ ಲಸಿಕೆ ಹಾಕಿಸ್ಕೊಳ್ಳದೇ ಇದ್ದ ಜಾನುವಾರುಗಳಿಗೆ ಔಟ್ ಬ್ರೇಕ್ ಆಯ್ತು ಅಂತಂದ್ರೆ ಬರುವುದು 100% ಖಚಿತ. 1 ಸರಿ ರೋಗ ಬಂತು ಅಂತಂದ್ರೆ ಇದು ಸಾಕಷ್ಟು ತೊಂದರೆ ಮಾಡುತ್ತೆ ನಮ್ಮ ಜಾನುವಾರುಗಳಲ್ಲಿ. ನಾನು ಆಗ್ಲೇ ಹೇಳ್ದಂಗೆ ಅತಿಯಾದ ಜ್ವರ ಬರುತ್ತೆ, ಆಮೇಲೆ ಮೇವು ತಿನ್ನುವುದಿಲ್ಲ, ಹಾಲು ಕಡಿಮೆ ಕೊಡಕ್ ಸ್ಟಾರ್ಟ್ ಆಗ್ತವೆ ನಮ್ಮ ಜಾನುವಾರುಗಳು, ಆಮೇಲೆ ಕಾಲುಗಳಿಗೆ ಬಂತಂದ್ರೆ ಇವು ಕುಂಟಕ್ ಸ್ಟಾರ್ಟ್ ಆಗತ್ತೆ, ಉಳುಮೆ ಮಾಡಲು ತೊಂದರೆ ಆಗತ್ತೆ, ಆಮೇಲೆ ಈಗ ಇನ್ನೂ ಏನಪ್ಪ ಅಂತಂದ್ರೆ ಬಾಯಿಗೆ ಹುಣ್ಣಾಗತ್ತೆ, ಆಮೇಲೆ ಅದಕ್ಕೆ ತಿನ್ನಕ್ ಆಗಲ್ಲ. ಸಾಕಷ್ಟು ಒಂದು 8 ದಿನ ತನನು ನಾವು ಇದಕ್ಕೆ ಏನದಲ್ಲ ಉಪಚಾರ ಮಾಡಿಸ್ಕೋಬೇಕಾಗತ್ತೆ. ಸೊ ಎಲ್ಲಾ ಲಕ್ಷಣಗಳು ಆಗರಿಂದ ರೈತಿಗೆ ಆರ್ಥಿಕವಾಗಿ ಬಹಳನೇ ನಿಮಗೆ ತೊಂದರೆ ಆಗತ್ತೆ. ಯಾಕಂದ್ರೆ ಹಾಲು ಪ್ರೊಡಕ್ಷನ್ ಕಡಿಮೆ ಆಗ್ಬಿಡುತ್ತೆ ಅಂತಂದ್ರೆ ದಿನಕ್ಕೆ ಈಗ ಸಪೋಸ್ ನಾವು ಒಂದು HF cow ಅಂದ್ರೆ 10 liter ಅಂತ ಅನ್ಕೊಂತೀವಿ, ಆ 10 liter 5 liter ಬಂದ್ಬಿಡ್ತು ಅಂತಂದ್ರೆ ಇಳುಮೆ ನೋಡ್ರಿ, 5 liter ನಮ್ಗೊಂದು ಲೀಟರ್ಗೆ 50 rupees ಅನ್ಕೊಂಡಿವಿ ಅಂತಂದ್ರು 250-300 rupees ನಮಗೆ ಲಾಸ್ ಆಗತ್ತೆ. ಮಾರ್ನಿಂಗ್ 250-300, ಸಾಯಂಕಾಲ 250-300 ಅಂದ್ರೆ 500 rupees ಒಂದ್ ತಿಂಗಳು ಕಡಿಮೆ ಆಗ್ಬಿಡುತ್ತೆ ಅಂದ್ರೆ ನೀವು ಲೆಕ್ಕ ಹಾಕೋರಿ ಎಷ್ಟಾಗತ್ತೆ. ಸೊ ಇದು ದೊಡ್ಡ ಎಕನಾಮಿಕಲ್ ಆಗಿ ನಮ್ಮ ರೈತರಿಗೆ ಬಹಳ ಹಾನಿ ಮಾಡುತ್ತೆ ಒಂದು, ಆಮೇಲೆ ಇದು ಲೈಫ್ ಲಾಂಗ್ ಆಗ್ಬಿಡುತ್ತೆ ಅವನಿಗೆ. ಉಳಿಮೆನು ಮಾಡಕ್ಕೆ ಅವನಿಗೆ ಈಗ 2-3 hours ನಮ್ಮ ಎತ್ತುಗಳಿಗೆ ಕೆಲಸ ಮಾಡು, ಬಿಸಿಲೊಳಗೊಂದು 15-20 minutes 2-3 rounds ಹೋಗಿ ಬರೋದ್ರಾಗ ಅದಕ್ಕೆ ಕಷ್ಟ ಆಗ್ಬಿಡುತ್ತೆ ಕೆಲಸ. ಅವಾಗ ನೀವೇನ್ ಮಾಡ್ತೀರಿ, ಏನಪ್ಪ ಇದು ಸರಿ ಕೆಲಸ ಮಾಡಲ್ಲ ಅಂತ ಮಾರಿಬಿಡ್ತೀರಿ. ಸೊ ಇವೆಲ್ಲ ತಡೆಗಟ್ಟಬೇಕು ಇವನ್ನೆಲ್ಲಾನು ಅಂತಂದ್ರೆ ನಾವು ಮುಂಜಾಗ್ರತೆ ಕ್ರಮವಾಗಿ ನಮ್ಮ ರೈತ ಬಾಂಧವರಲ್ಲಿ ಕಳಕಳಿ ವಿನಂತಿ ಏನಪ್ಪ ಅಂದ್ರೆ ನಿಮ್ಮ ಮನೆಗೆ ಬಂದಾಗ ದಯಮಾಡಿ ಎಲ್ಲ ರೈತರು ಉಚಿತವಾಗಿರುವ ಈ ಲಸಿಕಾ ಅಭಿಯಾನ ಸಕ್ಸೆಸ್ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ತುಂಬಾ ಸಂತೋಷ ಸರ್. ಅದೇ ರೀತಿ ಈ ಕಾಲುಬಾಯಿ ಬೇನೆಯ 9th ಸುತ್ತಿನ ಲಸಿಕಾ ಅಭಿಯಾನವನ್ನು ತಾವು ಹಮ್ಮಿಕೊಂಡಿರಿ ಸರ್, ಈ ಕುರಿತು ಯಾರಾದರೂ ರೈತರು ಅವರಿಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ತಮ್ಮ ನಂಬರ್ ಕೊಡ್ತೀರಿ? ಓಕೆ, ನನ್ನ ನಂಬರ್ ಬರ್ಕೊಳ್ಳಿ, 831-027-1823. ಆತ್ಮೀಯರೆ, ಡಾಕ್ಟರ್ ಸತೀಶ್ ಮುಂಡಾಸ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು 8-3-10-27-1823. ಈ ನಂಬರ್ಗೆ ಕರೆ ಮಾಡಿ ಅವರಿಂದ ಮಾಹಿತಿಯನ್ನು ತಾವು ಪಡೆಯಬಹುದು. ಡಾಕ್ಟರ್ ಸತೀಶ್ ಮುಂಡಾಸ್ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಕಾಲುಬಾಯಿ ಬೇನೆ ರೋಗ ಎಂದರೆ ಏನು, ರೋಗದ ಲಕ್ಷಣಗಳು ಮತ್ತು ಅದನ್ನು ಯಾವ ರೀತಿ ತಡೆಗಟ್ಟುವಕ್ಕಿಂತ ಮುಂಚೆ ಯಾವ ರೀತಿ ತಾವು ಲಸಿಕೆಯನ್ನು ಹಾಕಿಸೋಬೇಕು ಅನ್ನುವಂಥ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಇದುವರೆಗೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ 9th ಸುತ್ತಿನ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ಕುರಿತು ವಿಜಯಪುರದ ಪಶುಸಂಗೋಪನಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸತೀಶ್ ಮುಂಡಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸಿದ್ದರಾಯ್ ಎನ್ ಸಾಳಂಕೆ. ಈಗ ಕೇಳಿ ಒಂದು ಕೃಷಿ ಹಾಡು. ನಮ್ಮೂರ್ ಕೆರೆ ನೀರು ಉಳಿಸ್ತಾ ಬೆಳೆದು ನೂರಾರು ಕೇಳುಗರೆ, ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ತಿಕೋಟಾದ ಶ್ರೀಮತಿ ಗೌರವ ಮಾದರ್ ಹಾಗೂ ತಂಡದವರಿಂದ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ ಸಾಕಿನ ಸಿಂಬಿ ತಲೆಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ ನೀರ ತುಂಬುತ್ತ ನದಿ ಅಲ್ಲಿ ನೀರ ತುಂಬುತ್ತ ನದಿ ಅಲ್ಲಿ ಕೊಡ ಬಿತ್ತ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆಯಲ್ಲಮ್ಮ ಏನು ಮದವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ ಪತಿ ಭಕ್ತಿ ನೋಡುವುದಕ್ಕಾಗೆ ಪರಮೇಶ್ವರ ಬಂದನಲ್ಲೇ ಪತಿ ಭಕ್ತಿ ನೋಡುವುದಕ್ಕಾಗೆ ಶಾಪ ಕೊಟ್ಟ ಋಷಿಯಲ್ಲಿ ಶಾಪ ಕೊಟ್ಟ ಋಷಿಯಲ್ಲಿ ರೋಗ ಬಡಿದ ಮೈಯಲ್ಲೇ ಹುಟ್ಟಿ ಬಂದೆಯಲ್ಲಮ್ಮ ನಿನ್ನ ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ ಹುಟ್ಟಿ ಬಂದೆ ಹಸ್ತದಲ್ಲೇ ಏನು ಬೇಡುತ್ತಿ ಬೇಡೋ ರಾಮ ಬೇಡಿದ ಕುಡಿನ ಹಸ್ತದಲ್ಲೇ ತಾಯಿ ಸೀರ ಬೇಡನಲ್ಲೇ ತಾಯಿ ಸೀರ ಬೇಡನಲ್ಲಿ ದಡ ಬಿದ್ದ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನೀನು ಮದವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ ಹೂವ ಪತ್ರಿ ಹಸ್ತದಲ್ಲೇ ಪತಿ ಸೇವೆ ಮಾಡುವ ಕಾಲೆ ಪತ್ರಿ ಹಸ್ತದಲ್ಲೇ ಋಷಿ ಸೇವೆ ಮಾಡುವ ತಾಲೆ ಗಟ್ಟಿ ವಚನ ಹೇಳಾರಲ್ಲೇ ಗಟ್ಟಿ ವಚನ ಹೇಳಾರಲ್ಲಿ ಪಾದ ಸೇವೆ ಮಾಡುವ ತಾಲೆ ಉದೌದ ಮುಳ್ಳ ನಡುವ ಬೆನ್ನಾಗ ಚುಂಚಿ ಚಡಿ ಒಡದಿ ಉದೌದ ಮುಳ್ಳ ನಡುವ ಬೆನ್ನಾಗ ಚುಂಚಿ ಚಡಿ ಒಡದಿ ಉದೌದ